ಕಪಟ ಶೈಲ ವಲ್ಲಭ ಪಾಲಿಸು ನೀಯನ್ನ ಹರೇ ವೆಂಕಟ ಶೈಲ ವಲ್ಲಭ ಪಾಲಿಸು ನೀಯನ್ನ ದುರಿತ ದೂರ ನೀನಲ್ಲದೆ ಧರೆಯೋಳು ದುರಿತ ದೂರ ನೀನಲ್ಲದೆ ಧರೆಯೋಳು ದೊರೆಗಳ ಕಾಣೆ ನಿನ್ನಾಣೆ ಹರೇ ವೆಂಕಟ ಶೈಲ ವಲ್ಲಭ ಪಾಲಿಸು ನೀಯನ್ನ ಹರೇ ವೆಂಕಟ ಹರೇ ವೆಂಕಟ